ಈ ಸಜ್ಜಿಯಲ್ಲಿಯ ಮುಖ್ಯ ಅಂಶಗಳೇನು, ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ಪೂರಕವಾಗಿ ನಿಲ್ತದೆ ಅನ್ನೋದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನಷ್ಟು ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ ನಮ್ಮ ಕೇಳುಗರು ಅಪೇಕ್ಷೆ ಪಟ್ಟರೆ ತಾವು ಎಲ್ಲಿ ಲಭ್ಯ ಇರ್ತೀರಿ, ತಮ್ಮ ವಿಳಾಸವನ್ನು ಹೇಳ್ರಿ, ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ? ನನ್ನ ದೂರವಾಣಿ ಸಂಖ್ಯೆ 9483 89 89 99. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಇಲ್ಲಿಂದ ತಮಗೆ ಲಭ್ಯವಿರ್ತೀನಿ. ಶಿಲ್ಪಾ ಅವರೇ, ಮತ್ತೆ ಮುಂದಿನ ತಮ್ಮ ಸಂದರ್ಶನಗಳಲ್ಲಿ ಇನ್ನಷ್ಟು ಸಿರಿಧಾನ್ಯಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಮಾಡಿಕೊಡ್ರಿ ಅಂತ ವಿನಂತಿಸ್ತಾ ಇವತ್ತಿನ ಸಂದರ್ಶನಕ್ಕೆ ಮಂಗಳವನ್ನು ಹಾಡೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಜ್ಜೆಯ ಪೌಷ್ಟಿಕ ಮೌಲ್ಯ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಿಮಗೆ COVID-19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ COVID-19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತ ಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೇ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಈಗ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ತುಪ್ರಿಗಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹವಾಮಾನದ ಪರಿಸ್ಥಿತಿ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳ್ತೇನೆ. ರೈತ ಬಾಂಧವರೇ, ನಮಗೆ ಈ ಮುಂಗಾರಿನ ಹಂಗಾಮಿನಲ್ಲಿ ಪ್ರಾರಂಭದಲ್ಲಿ ನಮಗೆ ಒಳ್ಳೆಯ ಮಳೆ ಬಂತು. ಆ ಮಳೆಯಿಂದ ನಾವು ತುಂಬಾ ಬಿತ್ತನೆಯನ್ನು ಮಾಡಿದೆವು. ಎಲ್ಲಾ ಬೆಳೆಗಳು ತುಂಬಾ ಒಳ್ಳೆಯ ಬೆಳೆಗಳಿದಾವೆ. ಅದಾದ ನಂತರ ನಮಗೇನಾಯ್ತಂದ್ರೆ ಸುಮಾರು 20-25 ದಿವಸದ ಒಂದು ವರೆಗೆ ಮಳೆ ಬರಲಿಲ್ಲ. ಸೊ ಅದಕ್ಕಾಗಿ ಬೆಳೆಗಳು ಆ ಒಂದು ಮಳೆಗೆ ಪ್ರಾರಂಭ ಆಯ್ತು. ಅದಕ್ಕಾಗಿ ಈಗ ನಮಗೆ ಮತ್ತೆ ಈಗ ಒಂದು ಕೊನೆ ವಾರದಲ್ಲಿ ಅಂದ್ರೆ ಕಳೆದ ವಾರದಲ್ಲಿ ನಮಗೆ ಒಂದು ಸ್ವಲ್ಪ ಆಶಾದಾಯಕವಾದ ಒಂದು ಮಳೆ ಬಂತು. ಸೊ ಈ ಒಂದು ಮಳೆಯಿಂದ ಈಗ ಉತ್ತಮ ಬೆಳೆಗಳೆಲ್ಲ ಇದಾವೆ. ಅಂದ್ರೆ ನಮಗೆ ಈ ಒಂದು ಮುಂಗಾರಿನಲ್ಲಿ ಸುಮಾರು ಎಷ್ಟು ಮಳೆ ಬಂತಪ್ಪ ಅಂತಂದ್ರೆ 230 mm ನಮಗೆ ಬಳ್ಳಾರಿ ಜಿಲ್ಲೆಯಾದ್ಯಂತ ದಾಖಲಾಗೈತಿ. ಅಂದ್ರೆ 195 ಬರಬೇಕಾಗಿತ್ತು. 18% ಹೆಚ್ಚಿನ ಮಳೆ ಮುಂಗಾರಿನ ಹಂಗಾಮಿನಲ್ಲಿ ಆಗೈತಿ. ಅದೇ ರೀತಿ ಈಗ ನಾವು ಆಗಸ್ಟ್ ನಲ್ಲಿ ನೋಡೋದಾದ್ರೆ ಸುಮಾರು 25 ನಮಗೆ ಕೊರತೆಯನ್ನ ಎದ್ದು ಕಂಡೈತಿ. ಅದೇ ರೀತಿ ಕೊಪ್ಪಳದಲ್ಲಿಯೂ ಸಹ ನಮಗೆ ಸುಮಾರು 7-10% ಈ ಮಳೆಯ ಕೊರತೆ ಕಂಡು ಬಂದೈತಿ. ರೈತ ಬಾಂಧವರೇ, ಈಗ ಇವು ಮುಂದಿನ ಒಂದು ವಾರದಲ್ಲಿ ಮಳೆ ಮುನ್ಸೂಚನೆ ನೋಡೋದಾದ್ರೆ ನಮಗೆ ಈ ಸರಾಸರಿ ಮತ್ತು ಸರಾಸರಿಗಿಂತ ಸ್ವಲ್ಪ ಹೆಚ್ಚಿನ ಒಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಅಲ್ಲಲ್ಲಿ ತುಂತುರು ಮಳೆ ಮತ್ತು ಸಾಧಾರಣದಿಂದ ಮಧ್ಯಮದವರೆಗೆ ನಮಗೆ ಮಳೆಯಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದ್ದರಿಂದ ರೈತ ಬಾಂಧವರು ಈ ಮುಂದಿನ ದಿನಗಳಲ್ಲಿ ಮಳೆ ನೀರನ್ನ ಪೋಲಾಗದಂತೆ ಹಿಡಿದಿಟ್ಟುಕೊಳ್ಳುವ ಹಾಗೆ ಎಡೆಕುಂಟೆಗಳನ್ನು ಹೊಡೆದಾಗಲೇ ಕಸದ ಹೊದಕ್ಕೆ ಹಾಕುವುದಲ್ಲೇ, ಆಮೇಲೆ ಕಸ ಏನರ ಇತ್ತಪ್ಪ ಅಂತಂದ್ರೆ ಕಸವನ್ನು ತೆಗೆದು ಹೊಲಗಳನ್ನ ಸ್ವಚ್ಛಾಗಿ ಇಡುವುದರಾಗಲಿ ಈ ತರ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗೇನೆ ನಾವು ಈಗ ಆದಷ್ಟು ಈ ಮಳೆ ನೀರೇನು ಬಂತಪ್ಪ ಅಂತಂದ್ರೆ ಕೊಯ್ಲಿನ ಮುಖಾಂತರ ಅವಶ್ಯಕತೆಗನುಗುಣವಾಗಿ ಕೃಷಿ ಹೊಂಡಗಳಲ್ಲಿ ಶೇಖರಿಸಿ ನಾವು ಉಪಯೋಗಿಸಬಹುದು. ಇವಾಗ ನಮಗೆ ಮೋಡ ಮುಸುಕಿದ ವಾತಾವರಣ, ತುಂತುರು ಮಳೆ ಈ ತರ ಎಲ್ಲ ಮಳೆ ಬರುವುದರಿಂದ ಈ ಮೆಣಸಿನಕಾಯಿಯಲ್ಲಿ ನಮ್ಗೆ ಏನಾಗುತ್ತೆ, ಆ ಗಿಡ ಸಾಯುವ ಒಂದು ರೋಗ ಬರುತ್ತೆ. ಸಸಿ ಸಾಯುವುದು ಹೇಳುತ್ತೆ, ನಾವು ನರ್ಸರಿಯಲ್ಲಿ ಹಾಕಿದಾಗ ಸಸಿಗಳನ್ನ ಸಾಯ್ತಾ ಇರ್ತವೆ.